ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಕೆಎಂ ಅವರು ಆಗಮಿಸಿದ್ದಾರೆ. ಡಾಕ್ಟರ್ ಶ್ರೀನಿವಾಸ್ ಅವರೇ, ತಮಗೆ ಎಲ್ಲ ರೈತ ಬಂಧುಗಳ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ನಮಗೆ ಅಡಿಕೆ ಬೇಸಾಯದ ಬಗ್ಗೆ ಮಾಹಿತಿ ಮಾಡಿಕೊಡಬೇಕು. ಅಡಿಕೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಒಂದು ಪ್ರಮುಖ ವಾಣಿಜ್ಯ ಬೆಳೆ. ಅನೇಕ ರೈತರು ನೂರಾರು ವರ್ಷಗಳಿಂದ ಇದನ್ನ ಅವಲಂಬಿಸಿಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲೂ ಕೂಡ ಅನೇಕ ಹೊಸ ರೈತರು ಈ ಒಂದು ಬೆಳೆಯನ್ನು ಕೂಡ ಬೆಳೀತಾ ಇದ್ದಾರೆ. ಹಾಗಾಗಿ ಇವತ್ತು ಅಡಿಕೆ ಬೇಸಾಯದ ಸುಧಾರಿತ ಕ್ರಮದ ಬಗ್ಗೆ ತಾವು ಇನ್ನೊಮ್ಮೆ ಮಾಹಿತಿ ಮಾಡಿಕೊಡ್ಬೇಕು. ಏನು ಈ ಅಡಿಕೆ ಬೆಳೆಯ ಮಹತ್ವದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಟ್ಟು ಉಳಿದ ವಿಷಯಗಳ ಬಗ್ಗೆ ಹೇಳಿ ಸರ್. ಅಡಿಕೆಯನ್ನು ಸಾಮಾನ್ಯವಾಗಿ ನಮ್ಮ ರಾಜ್ಯದ ಕರಾವಳಿ ಭಾಗ, ಘಟ್ಟ ಪ್ರದೇಶ ಮತ್ತು ಮೈದಾನ ಪ್ರದೇಶಗಳಾದ ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದಾರೆ. ಅಡಿಕೆಯನ್ನು ಸೇವಿಸುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ. ಅಡಿಕೆಯನ್ನು ಬೇಯಿಸುವಾಗ ಬರುವ ಟ್ಯಾನಿನ್ ಎಂಬ ವಸ್ತುವನ್ನು ಚರ್ಮದ ಹದ ಮಾಡುವ ಕೈಗಾರಿಕೆಗಳಲ್ಲಿ ಹೆಚ್ಚಾಗಿ ಬಳಸಲಾಗ್ತದೆ. ಇನ್ನು ಅಡಿಕೆಯಲ್ಲಿ ಕೆಲವು ಸಸ್ಯಕ್ಷಾರಕಗಳು ಅಂದರೆ ಅಲ್ಕಲಾಯ್ಡ್ಸ್ ಅಂತ ಕರಿತೀವಿ, ಇವು ಹಲವಾರು ಔಷಧಿ ಗುಣಗಳನ್ನು ಇವು ಹೊಂದಿದೆ. ಇನ್ನು ಮರದ ಕಾಂಡವನ್ನು ಮನೆ ಕಟ್ಟಲು ಉಪಯೋಗಿಸ್ತಾರೆ. ಅಡಿಕೆ ಪಟ್ಟಿಯಿಂದ ದೊಣ್ಣೆ ಮತ್ತು ತಟ್ಟೆ ಮಾಡಿ ಉಪಯೋಗಿಸಲಾಗ್ತದೆ. ಇತ್ತೀಚೆಗೆ ಈ ಒಂದು ಅಡಿಕೆ ಬಗ್ಗೆ ಸಾಕಷ್ಟು ವಿದೇಶಗಳಲ್ಲಿ, ವಿದೇಶಿ ಮಾಧ್ಯಮಗಳಲ್ಲಿ ಮತ್ತು ನಮ್ಮ ಸ್ವದೇಶಿ ಮಾಧ್ಯಮಗಳಲ್ಲೂ ಕೂಡ ಅಡಿಕೆ ಹಾನಿಕಾರಕ, ಆರೋಗ್ಯ ಹಾನಿಕಾರಕ, ವಿಷಪೂರಿತ ಈ ತರ ಎಲ್ಲ ಟಿಪ್ಪಣಿಗಳು ಬಂದವು. ಅದಕ್ಕೆ ಸಂಶೋಧನೆ ಕೂಡ ಮಾಡಲಾಗಿದೆ, ಅದು ಕೂಡ ಟಿಪ್ಪಣಿ ಬಂತು. ಏನಂದ್ರೆ ಅಡಿಕೆಯಿಂದ ಇವತ್ತು ಅಡಿಕೆ ಚಹಾವನ್ನು ಮಾಡಬಹುದು, ಅಡಿಕೆ ಒಂದು ಜ್ಯೂಸ್ ಅನ್ನ ಮಾಡಬಹುದು, ಅಡಿಕೆಯನ್ನ ಸೌಂದರ್ಯ ವರ್ಧಕವಾಗಿ ಬಳಸಬಹುದು, ಅಡಿಕೆ ಇದರಿಂದ ಸೋಪನ್ನಾಗೂ ಕೂಡ ಬಳಸಬಹುದು. ಹೀಗೆ ಆರೋಗ್ಯಯುಕ್ತವಾದ ವಸ್ತುಗಳು ಅಡಿಕೆಯಿಂದ ಲಭ್ಯವಿದ್ದಾವೆ ಅಂತ ಅದಕ್ಕೆ ಸಮಂಜಸವಾದ ಮಾಹಿತಿಯನ್ನು ಕೂಡ ನಮ್ಮ ಸಂಶೋಧನೆಯಿಂದ ಕೊಡಲಾಗಿದೆ ಅಂತ ನಮ್ಮ ಕ್ಯಾಂಪಕ್ಕೂ ಮತ್ತೆ ಉಳಿದ ಸಹಕಾರಿ ಸಂಘಗಳ ಜೊತೆ ಕೆಲಸ ಮಾಡುತ್ತಿರುವಂತಹ ವಿಜ್ಞಾನಿಗಳು ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ಸರ್, ಅದರಲ್ಲಿ ನೀವು ಹೇಳ್ದು ನೂರಕ್ಕೆ ನೂರು ಸತ್ಯ. ಸೊ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದರೆ ಕೆಲವೊಂದು ಪಾನ್ ಪರಾಗ್ ಇಂಥದ್ರಲ್ಲಿ ನಾವು ಅದನ್ನು ಬಳಕೆ ಮಾಡೋದ್ರಿಂದ ರೈತರಲ್ಲಿ ಒಂದು ಜನರಲ್ ಒಂದು ಕೆಟ್ಟ ಕಲ್ಪನೆ ಆತಂಕ ಕೂಡ ಶುರು ಆಗಿಬಿಟ್ಟಿತ್ತು. ಪಾಪ, ಕೇವಲ ಅವರು ತಮ್ಮ ಬೇಸಾಯದಲ್ಲಿ ಅಡಿಕೆ ಮಾತ್ರ ನಂಬಿಕೊಂಡವರು ಸಾಕಷ್ಟು ಜನ ಇದ್ದಾರೆ. ಇವತ್ತು ಆ ಬೆಳೆನೇ ಇಲ್ಲದೆ ಹೋದ್ರೆ ಏನು ಮಾಡ್ಬೇಕು ಅವರು? ಸೊ ಅದು ಅದೇನಾಗ್ಬಿಟ್ಟಿದೆ ಅಂದ್ರೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಮೂಡ್ಬಿಟ್ಟಿದೆ. ಸೊ ಈ ಅಡಿಕೆನ ಈ ಪಾನ್ ಪರಾಗ್ ಅಥವಾ ವಿಮಲ್, ಗುಟ್ಕಾ ಇಂಥದ್ರಲ್ಲಿ ಬಳಕೆ ಮಾಡ್ತಾರಿಂದ ಅದರಿಂದ ಕ್ಯಾನ್ಸರ್ ಹರಡ್ತಾ ಇದೆ ಅಂತೇಳಿ ಒಂದು ತಪ್ಪು ಕಲ್ಪನೆಯನ್ನ ಮೂಡಿಸಿದ್ದಾರೆ. ಸೊ ಇದು ತಪ್ಪು. ಹಾಗಾಗಿ ನೀವು ಈಗಾಗಲೇ ಹೇಳ್ದಂಗೆ ಇದರಿಂದ ಅನೇಕ ಉಪಯೋಗಗಳು ಇದಾವೆ. ಸೊ ನಮ್ಮ ಸಂಶೋಧನೆಯಲ್ಲಿ ಅದಲ್ಲೇ ಚಾಕ್ಲೇಟು ಮತ್ತೆ ಕಿಟ್ಕ್ಯಾಟು ಈ ತರ ಸಿಹಿ ಚಾಕ್ಲೇಟ್ಗಳ ಉತ್ಪಾದನೆಯಲ್ಲೂ ಕೂಡ ಇದನ್ನ ಈಗ ತಂದಿದ್ದಾರೆ. ಅಂದ್ರೆ ಕೋಕೋನ್ ನಾವು ಹೇಗೆ ಬಳಸ್ತೇವೋ ಅದೇ ತರ ಅಡಿಕೆನೂ ಕೂಡ ಉಪಯೋಗ ಬರ್ತದೆ ಅಂತ ತೋರಿಸಿಕೊಳ್ಳಲಾಗಿದೆ. ಹೌದು ಹೌದು ಸರ್, ನೀವು ಹೇಳ್ದು ನೂರಕ್ಕೆ ನೂರು ಸತ್ಯ. ಡಾಕ್ಟರ್, ಇವತ್ತು ಅಡಿಕೆ ಬೇಸಾಯ ಮಾಡಬೇಕಂದ್ರೆ ನಮ್ಮ ರೈತರಿಗೆ ಯಾವುದು ಸೂಕ್ತವಾದ ಮಣ್ಣು ಮತ್ತು ಯಾವ ತರ ಹವಗುಣ ಇರಬೇಕಾಗುತ್ತೆ? ಸರ್, ಸಾಮಾನ್ಯವಾಗಿ ನಾವು ಅಡಿಕೆನ ಬೆಳಿಬೇಕಾದ್ರೆ ನೀರು ಬಸಿದು ಹೋಗ್ತಕ್ಕಂಥ ಕೆಂಪು ಗೋಡು ಅಥವಾ ಜಂಬಿಟ್ಟಿಗೆ ಅಥವಾ ಮೆಕ್ಕಲು ಗೋಡು ಮಣ್ಣನ್ನು ಅಡಿಕೆ ಬೆಳೆಗೆ ಅತ್ಯುತ್ತಮ. ನೀರು ನಿಲ್ಲುವ ಜೌಗು ಮತ್ತು ಸವುಳು ಮಣ್ಣಿನ ಪ್ರದೇಶಗಳಲ್ಲಿ ಅಡಿಕೆ ಬೆಳೆಗೆ ಯೋಗ್ಯವಲ್ಲ. ಮಣ್ಣಿನ ರಸ್ಸರ 6-7 ಸೂಕ್ತ. ಇದು ಸಾಮಾನ್ಯವಾಗಿ ಅಡಿಕೆ ಗಾಳಿಯಲ್ಲಿ ಹೆಚ್ಚು ತೇವಾಂಶ ಮತ್ತು ಅಧಿಕ ಉಷ್ಣಾಂಶವಿರುವ ವಾತಾವರಣವನ್ನು ಬಯಸ್ತದೆ. ಸೊ ವರ್ಷದಲ್ಲಿ 2,000-3,500 ಮಿಲಿಮೀಟರ್ ಮಳೆ ಬೀಳುವ ಪ್ರದೇಶ ಮತ್ತು 15-30 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಉತ್ತಮವಾಗಿ ಬೆಳೀತದೆ. ಇದನ್ನು ಸಮುದ್ರ ಮಟ್ಟದಿಂದ 1,000 ಎತ್ತರದ ಪ್ರದೇಶಗಳಲ್ಲೂ ಬೆಳಿಬಹುದು. ಅಡಿಕೆಯನ್ನು ಕಡಿಮೆ ಮಳೆ ಬೀಳುವ ಮೈದಾನ ಪ್ರದೇಶಗಳಲ್ಲೂ ಬೆಳಿಬಹುದು. ಆದರೆ ಈ ಪ್ರದೇಶಗಳಲ್ಲಿ ಬೆಳೆಗೆ ಸಾಕಷ್ಟು ನೀರಾವರಿ ಒದಗಿಸಬೇಕಾಗ್ತದೆ. ಇನ್ನು ನಾಟಿ ಮಾಡುವ ಕಾಲ ಬಂದರೆ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ನಾಟಿ ಮಾಡಲು ಮೇ ಜೂನ್ ತಿಂಗಳುಗಳು ಸರಿಯಾದ ಕಾಲ. ಇನ್ನು ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ನಾಟಿ ಮಾಡುವುದು ಸೂಕ್ತ. ಎಲ್ಲಾ ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಇದ್ದಂತೆ ನಮ್ಮ ಅಡಿಕೆ ಬೆಳೆಯಲ್ಲೂ ಕೂಡ ಪ್ರಮುಖವಾದ ತಳಿಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಡಿ. ಸರ್, ಸಾಮಾನ್ಯವಾಗಿ ಅಡಿಕೆಯಲ್ಲಿ ಸ್ಥಳೀಯ ತಳಿಗಳಿದ್ದಾವೆ, ಸುಧಾರಿತ ತಳಿಗಳಿದ್ದಾವೆ. ಸ್ಥಳೀಯ ತಳಿಗಳಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಬೆಳೀತಕ್ಕಂಥದ್ದು ಒಂದು ತೀರ್ಥಹಳ್ಳಿ ಸ್ಥಳೀಯ ತಳಿ ಅಂತೇಳಿ. ಇದು ಮಲೆನಾಡು ಮತ್ತು ಮೈದಾನ ಪ್ರದೇಶಗಳಲ್ಲಿ ಹೆಚ್ಚು ಜನಪ್ರಿಯವಾಗುವ ಎತ್ತರದ ತಳಿ. ಬೀಜ ಉದ್ದನೆಯ ಆಕಾರದ ಸಣ್ಣ ಗಾತ್ರವನ್ನು ಹೊಂದಿರ್ತದೆ. ಇದು ಕೆಂಪು ಅಡಿಕೆಗೆ ಸೂಕ್ತ. ಇನ್ನು ಎರಡನೇ ಸ್ಥಳೀಯ ತಳಿ ಬಂದು ದಕ್ಷಿಣ ಕನ್ನಡ ಸ್ಥಳೀಯ ತಳಿ ಅಂತ. ಕರಾವಳಿಯಲ್ಲಿ ಪ್ರಚಲಿತದಲ್ಲಿರುವ ಸ್ಥಳೀಯ ತಳಿ ಇದು. ಬೀಜ ದುಂಡಗೆ ಹಾಗೂ ದೊಡ್ಡ ಗಾತ್ರ ಹೊಂದಿರ್ತದೆ. ಪ್ರತಿ ಮರದಿಂದ ಹೆಸರೇನು? ಸರ್, ಅದು ದಕ್ಷಿಣ ಕನ್ನಡ ಲೋಕಲ್ ಅಂತಾನೆ ಕರೀತಾರೆ. ಸೊ ಪ್ರತಿ ಮರದಿಂದ 2 ಕಿಲೋಗ್ರಾಂ ಚಾಲಿ ಅಡಿಕೆಯನ್ನ ಇಳುವರಿ ಪಡಿಬಹುದು. ಇನ್ನು 3ನೇ ಲೋಕಲ್ ತಳಿ ಅಥವಾ ಸ್ಥಳೀಯ ತಳಿ ಶ್ರೀವರ್ಧನ ಅಂತೇಳಿ, ಇದು ಮಹಾರಾಷ್ಟ್ರದ ಉತ್ತಮ ಗುಣಮಟ್ಟದ ಸ್ಥಳೀಯ ತಳಿ, ದುಂಡಗೆ ಹಾಗೂ ಮಧ್ಯಮ ಗಾತ್ರದ ಬೀಜವನ್ನ ಹೊಂದಿದ್ದು ಪ್ರತಿ ಮರದಿಂದ 2 ಕಿಲೋಗ್ರಾಂ ಇಳುವರಿಯನ್ನ ನಿರೀಕ್ಷಿಸಬಹುದು. ಅದೇ ರೀತಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹಿರೇಹಳ್ಳಿ ಅಂತ ಒಂದು ಸಂಶೋಧನಾ ಕೇಂದ್ರ ಬರುತ್ತೆ. ಆ ಹಿರೇಹಳ್ಳಿಯಲ್ಲಿ ಹಿರೇಹಳ್ಳಿ ಲೋಕಲ್ ಅಂತೇಳಿ ಆ ಸ್ಥಳೀಯ ತಳಿಯು ಸಹ ಒಳ್ಳೆ ಇಳುವರಿ ಕೊಡ್ತಾ ಇದೆ. ಇನ್ನು ಅನೇಕ ಕೆಲವು ಕಡೆ ಇದು ಮಂಗಳ ಅಂತ ಒಂದು ತಳಿಯನ್ನು ಕೂಡ ಅಲ್ಲಿ ವ್ಯಾಪಕವಾಗಿ ಬೆಳೆಯಲಾಗ್ತಾ ಇದೆ. ಸೊ ಅದೇ ರೀತಿ ನೀವು ಹೇಳ್ದಂಗೆ ಈ ಮಂಗಳ ಅನ್ನೋದು ಸುಧಾರಿತ ತಳಿಗಳು. ಸೊ ಈ ಸುಧಾರಿತ ತಳಿಗಳಲ್ಲಿ ಮಂಗಳ ಬರುತ್ತೆ, ಸುಮಂಗಳ ಬರುತ್ತೆ, ಮೋಹಿತ್ ನಗರ ಅಂತ ಬರುತ್ತೆ, ಸಿರ್ಸಿ ಒಂದೊಂದು ಬರ್ತದೆ. ಸೊ ಮಂಗಳ ಸುಧಾರಿತ ತಳಿ ಬಂದು ಕರಾವಳಿಗೆ ಸೂಕ್ತವಾದ ಮಧ್ಯಮ ಎತ್ತರ ಹಾಗೂ ಶೀಘ್ರ ಇಳುವರಿ ಕೊಡುವ ತಳಿ. ಇದು ದುಂಡಾಕಾರ ಮತ್ತು ಸಣ್ಣ ಗಾತ್ರದ ಬೀಜವನ್ನು ಹೊಂದಿರುವ ತಳಿ. ಪ್ರತಿ ಮರದಿಂದ 3 ಕಿಲೋಗ್ರಾಂ ವರೆಗೂ ಚಾಲಿ ಅಡಿಕೆಯನ್ನ ಇಳುವರಿ ಪಡಿಬಹುದು. ಇನ್ನು 2ನೇ ಬಂದು ಸುಮಂಗಳ ಅಂತೇಳಿ, ಇದು ದುಂಡಗೆ ಮತ್ತು ದೊಡ್ಡ ಗಾತ್ರದ ಬೀಜವನ್ನು ಹೊಂದಿರುವ ಎತ್ತರದ ಅಡಿಕೆ ತಳಿ. ಪ್ರತಿ ಮರದಿಂದ 300 ಗ್ರಾಂ ಚಾಲಿ ಅಡಿಕೆಯನ್ನ ಪಡಿಬಹುದು. ಇದು ಕರಾವಳಿ ಪ್ರದೇಶಕ್ಕೆ ಸೂಕ್ತವಾದ ತಳಿ. ಇನ್ನು 3ನೇದಾಗಿ ಮೋಹಿತ್ ನಗರ ಅಂತೇಳಿ, ಇದು ಕರಾವಳಿ ಮತ್ತು ಮೈದಾನ ಪ್ರದೇಶಕ್ಕೆ ಸೂಕ್ತವಾದ ತಳಿ. ಇದು ಎತ್ತರಕ್ಕೆ ಬೆಳೆದು ಮೊಟ್ಟೆ ಆಕಾರದ ದುಂಡ ಮಧ್ಯದ ಗಾತ್ರದ ಬೀಜವನ್ನು ಹೊಂದಿರುತ್ತದೆ. ಸುಮಾರು 3.67 ಕಿಲೋಗ್ರಾಂ ಅಷ್ಟು ಅಡಿಕೆಯನ್ನು ಪ್ರತಿ ಮರದಿಂದ ಪಡಿಬಹುದು. ಇನ್ನು ಸಿರ್ಸಿ ಒಂದು ಅಂತೇಳಿ, ಇದು ಮಲೆನಾಡಿನ ಗುಡ್ಡಗಾಡು ಪ್ರದೇಶಕ್ಕೆ ಸೂಕ್ತವಾದ ಎತ್ತರ ಬೆಳೆಯುವ ತಳಿ. ಬೀಜಗಳು ದುಂಡಗಿದ್ದು ಮಧ್ಯಮ ಗಾತ್ರವನ್ನು ಹೊಂದಿದ್ದು ಪ್ರತಿ ಮರದಿಂದ 4 ಕೆಜಿ 600 ಗ್ರಾಂನಷ್ಟು ಚಾಲಿ ಅಡಿಕೆಯನ್ನು ಇಳುವರಿ ನಿರೀಕ್ಷಿಸಬಹುದು. ಇನ್ನು ಕಡೆಯದಾಗಿ ಸ್ವರ್ಣಮಂಗಳ ಅಂತ ಬರುತ್ತೆ. ಇದು ಕರಾವಳಿ ಪ್ರದೇಶಕ್ಕೆ ಶಿಫಾರಸು ಮಾಡಿರುವ ಮಧ್ಯಮ ಗಾತ್ರದ ತಳಿ. ಬೀಜವು ದುಂಡಾಕಾರವಾಗಿದ್ದು ಮಧ್ಯಮ ಗಾತ್ರ ಹೊಂದಿರುತ್ತದೆ. ಪ್ರತಿ ಮರದಿಂದ 3 ಕೆಜಿ ಚಾಲಿ ಅಕ್ಕಿ ಇಳುವನ್ನು ನಾವು ಪಡಿಬಹುದು. ಇನ್ನೊಂದು, ಈಗ ಡಾಕ್ಟರ್, ಅಡಿಕೆ ಬೆಳೆ ನಾವು ಬೆಳಿಬೇಕಾದ್ರೆ ಯಾವ ರೀತಿಯ ಪೋಷಕಾಂಶಗಳನ್ನು ನಾವು ಅದಕ್ಕೆ ಕೊಡಬೇಕಾಗುತ್ತೆ? ಸರ್, ಸಾಮಾನ್ಯವಾಗಿ ನಾವು ತೆಂಗಿಗೆ ಇರೋ ತರ ಅಡಿಕೆಗೂ ಸುಮಾರು ಪೋಷಕಾಂಶಗಳನ್ನ ಕೊಡಬೇಕಾಗ್ತದೆ. ಸೊ ಅದರಲ್ಲಿ ಮುಖ್ಯವಾಗಿ ಸಾರಜನಕ ಅಂದ್ರೆ ನಾವು ಸ್ಥಳೀಯ ತಳಿಗಳಿಗೆ ಸುಧಾರಿತ ತಳಿಗಳಿಗೆ ಅಂದ್ರೆ ಪೋಷಕಾಂಶಗಳ ವ್ಯತ್ಯಾಸವನ್ನು ನೋಡಬಹುದಾಗಿದೆ. ಸೊ ಸ್ಥಳೀಯ ತಳಿಗಳಿಗೆ ಸಾರಜನಕ 100 ಗ್ರಾಮ್ ಒಂದು ಗಿಡಕ್ಕೆ ಕೊಡಬೇಕು. ಇನ್ನು ರಂಜಕ ಆದರೆ 40 ಗ್ರಾಮ್ ಒಂದು ಗಿಡಕ್ಕೆ ಕೊಡಬೇಕು. ಪೊಟ್ಯಾಶ್ ಆದರೆ 140 ಗ್ರಾಮ್ ಪ್ರತಿಯೊಂದು ಗಿಡಕ್ಕೆ ಕೊಡಬೇಕು. ಇನ್ನು ಸುಧಾರಿತ ತಳಿಗಳಿಗೆ ಸ್ವಲ್ಪ ಹೆಚ್ಚಾಗಿ ಪೋಷಕಾಂಶಗಳನ್ನು ಕೊಡಬೇಕಾಗತ್ತೆ. ಸುಧಾರಿತ ತಳಿಗಳಿಗಾದರೆ ಸಾರಜನಕ 150 ಗ್ರಾಮ್ ಪ್ರತಿ ಗಿಡಕ್ಕೆ, ರಂಜಕ 60 ಗ್ರಾಮ್ ಪ್ರತಿ ಗಿಡಕ್ಕೆ, ಪೊಟ್ಯಾಶ್ 210 ಗ್ರಾಮ್ ಪ್ರತಿ ಗಿಡಕ್ಕೆ. ಬಟ್ ಕೆಲವೊಂದು ಸೂಚನೆಗಳನ್ನು ನಾವು ಇಲ್ಲಿ ಪಾಲಿಸಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರವನ್ನು ಮುಂಗಾರಿಗೆ ಮೊದಲು ಅಂದರೆ ಮೇ ಜೂನ್ ತಿಂಗಳಲ್ಲಿ ಮಣ್ಣಿಗೆ ಸೇರಿಸಬೇಕು. ಕರಾವಳಿಯಲ್ಲಿ ಮುಂಗಾರಿನ ನಂತರ ಕಾಂಪೋಸ್ಟ್ ಅನ್ನು ಹಾಕಬೇಕಾಗ್ತದೆ. ಸೊ ನಾವು ಈಗಾಗಲೇ ಹೇಳ್ದಂಗೆ ರಾಸಾಯನಿಕ ಗೊಬ್ಬರಗಳನ್ನ 1/3 ಒಂದು ವರ್ಷದ ಗಿಡಗಳಿಗೆ, 2/3 ಎರಡು ವರ್ಷದ ಗಿಡಗಳಿಗೆ, 3 ವರ್ಷ ಮೇಲ್ಪಟ್ಟ ಗಿಡಗಳಿಗೆ ಪೂರ್ತಿ ಪ್ರಮಾಣವನ್ನು ಒದಗಿಸಬೇಕು. ಇನ್ನು ರಾಸಾಯನಿಕ ಗೊಬ್ಬರದಲ್ಲಿ ಅರ್ಧ ಭಾಗವನ್ನು ಮುಂಗಾರಿನಲ್ಲೂ ಉಳಿದ ಅರ್ಧ ಭಾಗವನ್ನು ಹಿಂಗಾರಿನಲ್ಲಿ ಕೊಡಬೇಕಾಗ್ತದೆ. ಇನ್ನು ಕರಾವಳಿ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಶಿಲಾರಂಜಕ ಮುಖಾಂತರ ರಂಜಕವನ್ನು ಒದಗಿಸಬೇಕಾಗ್ತದೆ. ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಲ್ಲಿ ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಸುಣ್ಣ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಅನ್ನು ಭೂಮಿಗೆ ಸೇರಿಸಬೇಕಾಗ್ತದೆ. ಈಗ ಅಡಿಕೆ ಸಸಿ ಬೆಳೆಸುವ ವಿಧಾನದ ಬಗ್ಗೆನೂ ಕೂಡ ತಿಳಿಸ್ಕೊಡಿ. ಈಗ ಹೇಗೆ ಅವರು ತಮ್ಮ ಹೊಲದಲ್ಲೇ ಕೆಲವೊಬ್ಬರು ಬೆಳೆಸ್ಕೊಳ್ತಾ ಇದ್ದಾರೆ, ಆ ಪದ್ಧತಿ ಸರಿನಾ, ಅಥವಾ ಈಗ ನರ್ಸರಿ ಪದ್ಧತಿ ಇದೆ, ಸಸಿ ಬೆಳೆಯುವ ಪ್ರದೇಶನೇ ಇರುತ್ತೆ, ಅಲ್ಲಿಂದ ತಂದು ಬೆಳೆಸೋದು ಸೂಕ್ತನ, ಹೇಗೆ ಯಾವುದು ಸುಲಭವಾಗಿ ಅವರಿಗೆ ಕೆಲಸಕ್ಕೆ ಬರುತ್ತೆ? ರೈತರು ತಮ್ಮಲ್ಲಿರ್ತಕ್ಕಂತ ಅಡಿಕೆ ಮರಗಳಿಂದಾನೆ ನಾವು ನರ್ಸರಿನ ಮಾಡ್ಕೋಬಹುದು. ಸೊ ನಾವು ನಾವೇ ನರ್ಸರಿನ ಮಾಡ್ಕೋಬೇಕಾದ್ರೆ ಕೆಲವೊಂದು ಇದನ್ನ ಪಾಲಿಸಬೇಕಾಗ್ತದೆ. ಸೊ ಮೊಟ್ಟ ಮೊದಲನೇದಾಗಿ ತಾಯಿ ಮರಗಳನ್ನ ಆರಿಸ್ತಕ್ಕಂಥದ್ದು. ಸೊ ಬೇಗ ಹಾಗೂ ಅಧಿಕ ಇಳುವರಿ ಕೊಡುತ್ತಿರುವ ತಾಯಿ ಮರಗಳನ್ನ ಆರೋಗ್ಯವಾದ ತೋಟಗಳಿಂದ ಆರಿಸಬೇಕಾಗ್ತದೆ. ಮರಗಳು ಮಧ್ಯಮ ವಯಸ್ಸು ಅಂದ್ರೆ 15-25 ವರ್ಷ ಗಿಡಗಳಾಗಿರ್ಬೇಕು. ಆರಿಸಿದ ಮರಗಳಲ್ಲಿ ಗೊನೆಗಳು ಪೂರ್ತಿ ಹಣ್ಣಾದ ಮೇಲೆ ಮಧ್ಯಭಾಗದ ಕೊನೆಗಳಲ್ಲಿ ಅಂದ್ರೆ ಭಾರವಾದ 35 ಗ್ರಾಮ್ಗಿಂತಲೂ ಹೆಚ್ಚು ಕಾಯಿಗಳನ್ನ ಆಯ್ದುಕೊಳ್ಬೇಕು. ಸೊ ಸಾಮಾನ್ಯವಾಗಿ ನಾವು 2 ರೀತಿ ಸಸಿ ಮಡೆಗಳನ್ನು ಮಾಡಬೇಕಾಗ್ತದೆ. ಮೊದಲನೇದು ಬಂದು ಪ್ರಾಥಮಿಕ ಸಸಿ ಮಡಿ ಅಂತೇಳಿ, ಆರಿಸಿದ ಕಾಯಿಗಳನ್ನ ಕೊಯ್ಲು ಮಾಡಿದ 8-10 ದಿನಗಳಲ್ಲಿ ಮಡಿಗಳಲ್ಲಿ ನೆಡಬೇಕು. ಮಡಿಗಳು ಭಾಗಶಃ ನೆರಳಿರೋ ಪ್ರದೇಶದಲ್ಲಿ ಇರಬೇಕು. 30 ಸೆಂಟಿಮೀಟರ್ ಆಳ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದ ಅಗಲವಿರುವ ಕಾಲುವೆಗಳನ್ನ ತೆಗೆದು ಮರಳಿನಿಂದ ತುಂಬಬೇಕು. ಇಂಥ ಮಡಿಗಳಲ್ಲಿ ಬೀಜದ ಕಾಯಿಗಳನ್ನ ತೊಟ್ಟಿನ ಭಾಗ ಮೇಲಿರುವಂತೆ 5 ಸೆಂಟಿಮೀಟರ್ ಅಂತರದಲ್ಲಿ ನಾಟಿ ಮಾಡಬೇಕು. ಆನಂತರ ಕಾಯಿಗಳ ಮುಚ್ಚುವಂತೆ ಮರಳು ಹರಡಬೇಕು. ಪ್ರತಿದಿನ ನೀರು ಹಾಯಿಸುತ್ತಿರಬೇಕು. ಸುಮಾರು 40 ದಿನಗಳ ಬೀಜಗಳ ಮೊಳಕೆಯೊಡಲು ಪ್ರಾರಂಭವಾಗ್ತವೆ. ಇನ್ನು 2ನೇದಾಗಿ ದ್ವಿತೀಯ ಸಸಿ ಮಡಿ ಅಂತ ಹೇಳ್ಬಿಟ್ಟು, 15 ಸೆಂಟಿಮೀಟರ್ ಎತ್ತರ, 120 ಸೆಂಟಿಮೀಟರ್ ಅಗಲ ಮತ್ತು ಅನುಕೂಲಕ್ಕೆ ತಕ್ಕಂತೆ ಉದ್ದವಿರುವ ಮಡಿಗಳನ್ನು ಸಿದ್ಧಗೊಳಿಸಬೇಕು. ಉತ್ತರ ದಕ್ಷಿಣಾಭಿಮುಖವಾಗಿ ನೀರಿನ ಕಾಲುವೆಗಳನ್ನು ನಿರ್ಮಿಸಬೇಕು. ಈ ದ್ವಿತೀಯ ಸಸಿ ಮಡಿಗಳಲ್ಲಿ 4-5 ತಿಂಗಳ ವಯಸ್ಸಿನ 2-3 ಎಲೆಗಳಿರುವ ಅಡಿಕೆ ಸಸಿಗಳನ್ನು ಮೊದಲು ಮಡಿಯಿಂದ ಕಿತ್ತು ನಾಟಿ ಮಾಡಬೇಕು. ಡಾಕ್ಟ್ರೇ, ನಾವು ಈಗ ತೆಂಗಿನ ಬೆಳೆ ನಿರ್ವಹಣೆ ಮಾಡಬೇಕಾದ್ರೆ ನೀರನ್ನು ಯಾವ ಥರ ನಾವು ಅದಕ್ಕೆ ಒದಗಿಸಬೇಕಾಗತ್ತೆ, ಇದ್ರ ಬಗ್ಗೆ ಹೇಳಿ. ಸರ್, ಅಡಿಕೆಗೂ ಸಹ ತೆಂಗಿನ ತರ ನಾವು ನೀರನ್ನು ಒದಗಿಸಬೇಕಾಗ್ತದೆ. ಸೊ ಮಣ್ಣಿನ ಗುಣವನ್ನಾಧರಿಸಿ ಬೇಸಿಗೆಯಲ್ಲಿ 4-6 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗ್ತದೆ. ಇನ್ನು ಹನಿ ನೀರಾವರಿ ಪದ್ಧತಿಯಲ್ಲಾದ್ರೆ ಪ್ರತಿಯೊಂದಕ್ಕೆ 18-20 ಲೀಟರ್ ನೀರನ್ನು ನಾವು ಕೊಡಬೇಕು. ಇನ್ನು ಈ ತೇವಾಂಶವನ್ನು ನಾವು ತಡೆಗಟ್ಟಬೇಕಾದ್ರೆ ಈ ಹೊದಿಕೆ ಅಥವಾ ಮುಚ್ಚು ಬೆಳೆಗಳನ್ನು ನಾವು ಕೊಡಬೇಕಾಗ್ತದೆ. ಸೊ ಈ ಥರ ನಾವು ಹೊದಿಕೆ ಬೆಳೆಗಳನ್ನು ಹಾಕೋದ್ರಿಂದ ನೀರನ್ನು ಆವಿಯಾಗೋದನ್ನು ನಾವು ತಪ್ಪಿಸಬಹುದಾಗ್ತದೆ. ಡಾಕ್ಟ್ರೆ, ಈಗ ಅಡಿಕೆ ಬೆಳೆಯಲ್ಲಿ ನಾವು ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆ ಈ ಬಗ್ಗೆನೂ ಕೂಡ ಹೇಳಿ, ಯಾವ್ಯಾವ ಬೆಳೆಯನ್ನು ಅವರು ಬೆಳಿಬಹುದು, ಮತ್ತೆ ಯಾವ್ಯಾವ ಪ್ರದೇಶದಲ್ಲಿ, ಅಂದರೆ ಈಗ ಮಲೆನಾಡು ಇರುತ್ತೆ, ಕರಾವಳಿ ಇರುತ್ತೆ, ಮತ್ತೆ ದಕ್ಷಿಣ ಕರ್ನಾಟಕ ಇರುತ್ತೆ ಅಥವಾ ಉತ್ತರ ಕರ್ನಾಟಕ ಇರುತ್ತೆ, ಅಲ್ಲಿ ಯಾವ ಥರ ಮಿಶ್ರ ಬೆಳೆ ಬೆಳೆಯೋದ್ರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ? ಸೊ ಅಂತರ ಬೆಳೆಗಳು ತಗೊಂಡ್ರೆ ಈ ಮೈದಾನ ಪ್ರದೇಶದ ತೋಟಗಳಲ್ಲಿ ಪ್ರಾರಂಭದ 3 ವರ್ಷದಲ್ಲಿ ನಾವು ತರಕಾರಿ ಬೆಳೆಗಳಾದಂಥ ಬೆಂಡೆ, ಅಲಸಂದೆ, ಗೋರಿಕಾಯಿ ತರಕಾರಿ ಬೆಳೆಗಳನ್ನು ಲಾಭದಾಯಕವಾಗಿ ಬೆಳಿಬಹುದು. ಇನ್ನು ಮಲೆನಾಡು ಪ್ರದೇಶದ ತೋಟಗಳಲ್ಲಾದರೆ ಬಾಳೆ, ಪಪ್ಪಾಯ, ನುಗ್ಗೆ ಬೆಳೆಗಳನ್ನು ಕರಾವಳಿ ಪ್ರದೇಶದಲ್ಲಿ ಬೆಳಿಬಹುದು. ಇನ್ನು ಬಾಳೆ, ಶುಂಠಿ, ಅರಿಶಿನ, ಗೆಣಸು ಸಹ ನಾವು ಅಂತರ ಬೆಳೆಗಳಾಗಿ ಬೆಳಿಬಹುದು. ಇನ್ನು ಮಿಶ್ರ ಬೆಳೆಗಳಿಗೆ ಬಂದರೆ ನಾಟಿ ಮಾಡಿದ 8-10 ವರ್ಷಗಳಲ್ಲಿ ನಂತರ ಕೋಕೋ ಬೆಳಿಬೋದು, ಕರಿಮೆಣಸು ಬೆಳಿಬೋದು, ಜಾಯಿಕಾಯಿ ಬೆಳಿಬೋದು, ವೆನಿಲಾ ಬೆಳಿಬೋದು, ಪಚೋಲಿ ಬೆಳಿಬೋದು, ಹಿಪ್ಪಳಿ ಬೆಳಿಬೋದು, ಅಥವಾ ವೀಳ್ಯದೆಳೆ ಬೆಳಿಬೋದು, ಲವಂಗ ಮತ್ತು ಸರ್ವ ಸಾಂಬಾರ್ ಬೆಳೆಗಳನ್ನು ಮಿಶ್ರ ಬೆಳೆಯಾಗಿ ನಾವು ಅಡಿಕೆ ತೋಟಗಳಲ್ಲಿ ಬೆಳಿಬೋದು. ಅಡಿಕೆ ಬೆಳೆಗೆ ಈಗಾಗಲೇ ತಾವು ಹೇಳಿದಾಗೆ ಅನೇಕ ಕೀಟಗಳು ಬಾಧೆ ಕೊಡ್ತಾ ಇದ್ದಾವೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈಗ ನುಸಿ ಪೀಡೆ ರೋಗ ಹೇಗೆ ತೆಂಗಿನ ಬೆಳೆಗೆ ಅದು ಬಂದಿದೆಯೋ, ಅಡಿಕೆ ಬೆಳೆಗೆ ಇನ್ನೂ ಜಾಸ್ತಿ ಅದು ಪ್ರಭಾವ ಬೀರ್ತಾ ಇದೆ, ನಮ್ಮ ರೈತರಿಗೆ ತುಂಬ ನಷ್ಟ ಉಂಟು ಮಾಡ್ತಾ ಇದೆ, ಇದರ ನಿರ್ವಹಣೆ ಹೆಂಗೆ ಮಾಡಬೇಕು, ಮತ್ತು ಉಳಿದ ರೋಗಗಳ ಬಗ್ಗೆಯೂ ಕೂಡ ಹೇಳಿ, ನಿಯಂತ್ರಣ ಬಗ್ಗೆಯೂ ಕೂಡ ಹೇಳಿ. ಸೊ ಅಡಿಕೆಯಲ್ಲಿ ಮುಖ್ಯವಾಗಿ ಒಂದು 5 ಕೀಟಗಳು ಹೆಚ್ಚನ್ನು ಬಾಧಿಸ್ತವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೇದು ಬಂದು ನೀವು ಈಗಾಗಲೇ ಹೇಳ್ದಂಗೆ ಜೇಡರ ನುಶಿ ಅಂತೇಳಿ, ಸ್ಪೈಡರ್ ಮೈಟ್ ಅಂತ ಕರಿತೀವಿ. ಇದು ಕೆಂಪು ಕಲರಿಂದ ಕೂಡಿದ್ದು ಎಲೆಗಳ ಕೆಳಭಾಗದಲ್ಲಿ ಗುಂಪು ಗುಂಪಾಗಿ ಕಂಡು ಬರ್ತವೆ. ಎಲೆಗಳಿಂದ ರಸ ಹೀರಿ ಎಲೆಗಳ ಮೇಲ್ಭಾಗದಲ್ಲಿ ಹಳದಿ ಮಚ್ಚೆಗಳಾಗ್ತವೆ. ಸೊ ಇದನ್ನು ಹತೋಟಿ ಮಾಡಬೇಕಾದ್ರೆ ನಾವು ನೀರಿನಲ್ಲಿ ಕರಗುವ ಗಂಧಕ ಅಂತ ಹೇಳ್ತೀವಿ, ವೆಟೆಬಲ್ ಸಲ್ಫರ್ ಅಂತ ಹೇಳ್ತೀವಿ, 4 ಗ್ರಾಮು 1 ಲೀಟರ್ ನೀರಿಗೆ ಹಾಕ್ಕೊಂಡು ಸಿಂಪರಣೆ ಮಾಡ್ಬೋದು. ಆದರೆ ಇತ್ತೀಚೆಗೆ ಈ ಮಾರ್ಕೆಟಲ್ಲಿ ದೊರೆತಕ್ಕಂಥ ಫೆನಾಜಾಕ್ವಿನ್ ಅಂತೇಳಿ ಒಂದು ನುಶಿನಾಶಕ ಬರುತ್ತೆ, ಈ ನುಶಿನಾಶಕ ಫೆನಾಜಾಕ್ವಿನ್ ಆದರೆ 1.7 ಮಿಲಿ 1 ಲೀಟರ್ಗೆ ಹಾಕ್ಕೊಂಡು ನಾವು ಸಿಂಪರಣೆನ ಮಾಡ್ಬೋದು. ಇನ್ನು ಎರಡನೇದಾಗಿ ಸುಳಿ ತಿಗಣೆ ಅಂತ ಬರುತ್ತೆ. ಈ ಸುಳಿ ತಿಗಣೆಯ ಅಪ್ಸರೆ ಮತ್ತು ಪ್ರೌಢ ತಿಗಣೆಗಳು ಎಲೆಗಳ ಕೆಳಭಾಗದಲ್ಲಿದ್ದು ಹೂಗೊಂಚಲಿನಿಂದ ರಸ ಇರ್ತವೆ. ಇಂಥ ಭಾಗಗಳ ಮೇಲೆ ಕಂದು ಬಣ್ಣದ ಚುಕ್ಕೆಗಳು ಕಾಣುತ್ತವೆ, ನಂತರ ಎಲೆಗಳು ಮತ್ತು ಹೂಗೊಂಚಲು ಒಣಗ್ತವೆ. ಇದನ್ನು ಹತೋಟಿ ಮಾಡಬೇಕಾದ್ರೆ ನಾವು ಸುಳಿ ಸುತ್ತಲಿನ ಎಲೆಗಳ ಬುಡದಲ್ಲಿ 3 ತಿಂಗಳಿಗೊಮ್ಮೆ 10 ಗ್ರಾಮು ಶೇಕಡ 3 ಕಾರ್ಬೋಫೀನ ಹರಳನ್ನು ಚಿಕ್ಕ ಪಾಲಿಥಿನ್ ಚೀಲಗಳಲ್ಲಿ ಹಾಕಿ ತೂತುಗಳನ್ನು ಮಾಡಿ ಇಡುವುದರಿಂದ ಸುಳಿ ತಿಗಣೆ ಬಾಧೆಯನ್ನು ಕಡಿಮೆ ಮಾಡ್ಕೋಬಹುದು. ಇನ್ನು ಹೂಗೊಂಚಲು ಬಿಡ್ತಕ್ಕಂಥ ಸಮಯದಲ್ಲಿ ಹೂಗೊಂಚಲು ತಿನ್ನುವ ಹುಳ ಅಂತ ಬರ್ತದೆ. ಇದು ಮಾಮೂಲಿ ಮರಿಹುಳುಗಳು ಹೂಗೊಂಚಲಿನ ರೇಷ್ಮೆ ತರ ಜಾಡನ್ನು ಮಾಡಿಕೊಂಡು ಒಳಗಡೆ ಸೇರಿಕೊಂಡು ಹೂಗಳನ್ನು ತಿಂತವೆ. ಇದಕ್ಕೆ ಒಂದು 2 ಮಿಲಿ ಕ್ವಿನಾಫಾಸ್ ಅಥವಾ 2 ಮಿಲಿ ಕ್ಲೋರೋಫೈರಫಾಸ್ ಹಾಕ್ಕೊಂಡು ಸಿಂಗಾರ ಹೊಡೆದ ಸಮಯದಲ್ಲಿ ಸಿಂಪರಣೆನ ಮಾಡಬಹುದು. ಇನ್ನು ಅಡಿಕೆಯಲ್ಲಿ ಮುಖ್ಯವಾಗಿ ಬರೋದು ಗೊಣ್ಣೆ ಹುಳ ಅಂತೇಳಿ, ಈ ಮಲೆನಾಡು ಪ್ರದೇಶಗಳಲ್ಲಿ ಇದು ತುಂಬ ರೈತರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದೆ. ಮರಿಹುಳುಗಳು ಎಳೆ ಬೇರನ್ನು ಕಡಿದು ತಿಂತವೆ, ಅಂತ ಮರಗಳ ಎಲೆಗಳು ಹಳದಿ ಆಗ್ತವೆ, ಮರಗಳು ಬುಡದಿಂದ ಮೇಲಕ್ಕೆ ಚೂಪಾಗಿರ್ತವೆ, ಸಣ್ಣ ಕಾಯಿಗಳು ಉದುರ್ತವೆ, ಕ್ರಮೇಣ ಬಾಧೆಗೊಳಗಾದ ಮರಗಳು ಒಣಗ್ತಾ ಹೋಗ್ತವೆ. ಇದನ್ನು ಹತೋಟಿ ಮಾಡಬೇಕಾದ್ರೆ ಈ ಕಾರ್ಬೋಫ್ಯೂರಾನ್ ಅಂತೇಳಿ ಒಂದು ಹರಳು ಬರುತ್ತೆ, ಪ್ರತಿ ಹೆಕ್ಟೇರ್ಗೆ 25 ಕೆಜಿ ಕಾರ್ಬೋಫ್ಯೂರಾನ್ 3G ಹರಳನ್ನು ಭೂಮಿ ಸೇರಿಸೋದ್ರಿಂದ ನಾವು ಇದನ್ನು ಹತೋಟಿ ಮಾಡಬೇಕು. ಸೊ ಇದನ್ನು ಹಾಕಿದ ತಕ್ಷಣ ಅದನ್ನು ನೀರು ಕೊಡುವುದು ತುಂಬ ಮುಖ್ಯ. ಅದೇ ರೀತಿ ಕ್ಲೋರೋಫೈರಿಫಾಸ್ ಅಂತೇಳಿ ಒಂದು ಔಷಧಿ ಬರುತ್ತೆ, 4 ಲೀಟರ್ ಕ್ಲೋರೋಫೈರಿಫಾಸನ್ನು 1 ಹೆಕ್ಟೇರ್ಗೆ ನಾವು ಸಿಂಪರಣೆ ಅಲ್ಲ ಭೂಮಿಗೆ ಸೇರಿಸಿದ್ದಾದರೆ ಇದನ್ನು ಹತೋಟಿ ಮಾಡಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ಅಡಿಕೆ ತೋಟದಲ್ಲಿ ಬಸವನ ಹುಳ ಕೂಡ ದಾಳಿ ಮಾಡ್ತಾ ಇದೆ, ಅದು ಕೂಡ ನಿರ್ವಹಣೆ ಮಾಡ ತುಂಬಾ ತ್ರಾಸಾಗ್ತಾ ಇದೆ ಅಂತ ರೈತ ಬಾಂಧವರ ಆತಂಕ ಇದೆ. ಇದ್ರ ಬಗ್ಗೆ ಹೇಳಿ ಡಾಕ್ಟ್ರೆ. ಸೊ ಈ ಬಸವನಹುಳ ಹೋಗಿಂತ ಮುಂಚೆ ಅಡಿಕೆಯಲ್ಲಿ ಮುಖ್ಯವಾದ ರೋಗಗಳ ಬಗ್ಗೆ ನಾನು ತಿಳಿಸಿಕೊಳ್ಳಲು ಮರೆತಿದ್ದೆ. ಸೊ ಅಡಿಕೆಯಲ್ಲಿ ಮುಖ್ಯವಾಗಿ ಕೊಳೆ ರೋಗ ಅಂತ ಬರ್ತದೆ, ಇದನ್ನ ಮಹಾಲಿ ರೋಗ ಅಂತ ಕರಿತೀವಿ, ಇದನ್ನ ಸುಳಿ ಕೊಳೆ ರೋಗ ಅಂತ ಕರಿತೀವಿ. ಗೊಂಚಲುಗಳು ಕಾಯಿಗಳ ಮೇಲೆ ಕಂದು ಬಣ್ಣದ ಶಿಲೀಂಧ್ರ ಬೆಳವಣಿಗೆ ಕಂಡು ಬರ್ತದೆ, ನಂತರ ಬಿಳಿ ಶಿಲೀಂಧ್ರದ ಬೆಳವಣಿಗೆ ಕಂಡು ಬಂದು ಕಾಯಿಗಳು ಕೊಳೆಯಲು ಪ್ರಾರಂಭಿಸಿ ಉದುರ್ತವೆ. ಗೊಂಚಲುಗಳೆಲ್ಲ ಬೋಳು ಬೋಳಾಗಿ ಕಪ್ಪಾಗಿ ಕಾಣ್ತವೆ, ಗಿಡದ ಬೆಳವಣಿಗೆ ಕುಂಠಿತಗೊಳ್ತದೆ. ಇದನ್ನ ಹತೋಟಿ ಮಾಡಬೇಕಾದ್ರೆ ಶೇಕಡ 1% ಬೋರ್ಡೋ ದ್ರಾವಣ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿ ಕ್ಲೋರೈಡ್ ಅಥವಾ 2 ಗ್ರಾಂ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸ್ 1 ಲೀಟರ್ ಅಲ್ಲಿ ನಾವು ಸಿಂಪರಣೆ ಮಾಡಬೇಕು. ಇನ್ನು ಎರಡನೇದು ಬಂದು ಎಲೆ ಚುಕ್ಕೆ ರೋಗ ಅಂತೇಳಿ ಎಲೆಗಳ ಮೇಲೆ. ಈಗ ಈ ಒಂದು ಕೊಳೆ ರೋಗ ಇದು ವ್ಯಾಪಕವಾಗಿ ನಷ್ಟ ಮಾಡ್ತಾ ಇದೆ. ಇದು ಜಾಸ್ತಿ ಮಳೆ ಬರುವಂತ ಸಮಯದಲ್ಲೇ ಇದು ಈ ಒಂದು ಅಡಿಕೆ ಕೊನೆಗಳಿಗೆ ಇದು ದಾಳಿ ಇರ್ತದೆ. ಹಂಗಾಗಿ ಈ ಆ ಎಳೆ ಕಾಯಿಗಳು ಅಂದ್ರೆ ಮೊಗ್ಗುಕ್ಕಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ, 1-3 ತಿಂಗಳು ಅಷ್ಟೇ ಆಗಿರುತ್ತೆ ಆ ಕಾಯಿಗಳು. ಅಲ್ಲೇ ಅದು ಒಂಥರ ಬೂಸ್ಟ್ ಬಂದು ಮತ್ತೆ ಬಿಳಿಯ ಬಣ್ಣಕ್ಕೆ ತಿರುಗಿ ಆ ಕಾಯಿಗಳು ಕೊಳೆತು ಬಿಡ್ತವೆ, ಮತ್ತೆ ಉದುರಿ ಬೀಳ್ತದೆ ಅದು ಕೊನೆಯಿಂದ. ಹಾಗಾಗಿ ನಮ್ಮ ರೈತರಿಗೆ ಇದು ಒಂದು ಕೊನೆಯಲ್ಲಿ 500 ಕಾಯಿಗಳಿದ್ರೆ 10-20 ಕಾಯಿ ಅಷ್ಟೇ ಬಿಡ್ತವೆ, ಎಲ್ಲ ಕೆಳಗೆ ಬಿದ್ದು ಬಿಡ್ತವೆ. ಉಳಿದ ಕಾಯಿಗಳು ಕೂಡ ಅದು ಕಪ್ಪಾಗಿ ಅದು ಉಪಯೋಗ ಬರೆದಿದ್ದಂಗೆ ಆಗ್ಬಿಡ್ತದೆ. ಹಾಗಾಗಿ ತುಂಬಾ ನಷ್ಟ ಆಗುತ್ತೆ ನಮ್ಮ ರೈತರಿಗೆ. ಇದು ಮಲೆನಾಡಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಮಳೆ ಜಾಸ್ತಿ ಬಂತಲ್ಲ ಅಂದ್ರೆ ಅವರಿಗೆ, ಈಗ ಬೋಡೋ ದ್ರಾವಣ ಬಗ್ಗೆನೂ ಕೂಡ ತಾವು ಹೇಳಿದ್ರಿ, ಇದು 2-3 ಸಾರಿ ಕೂಡ ಅವರು ಅದನ್ನ ಸಿಂಪರಣೆ ಮಾಡಿದ್ರು ಅದರ ನಿರ್ವಹಣೆ ಆಗೋದಿಲ್ಲ. ಏನ್ ಮಾಡಬೇಕು ಡಾಕ್ಟರ್ ಇದ್ ಬಗ್ಗೆನು ಕೂಡ? ಸಾಮಾನ್ಯವಾಗಿ ನಮ್ಮ ಮಳೆಗಾಲದಲ್ಲಿ ಆ ಶಿಲೀಂಧ್ರಕ್ಕೆ ಬೇಕಾಗ್ತಕ್ಕಂತ ಏನು ಫ್ಯಾಕ್ಟರ್ಸ್ ಇದ್ದಾವೆ ಅಂದ್ರೆ ಹ್ಯುಮಿಡಿಟಿ ಇರ್ಬೋದು, ತೇವಾಂಶ ಇರ್ಬೋದು, ಅವು ರೋಗ ಉಲ್ಬಣದಕ್ಕೆ ಹೆಚ್ಚು ಇದು ಮಾಡ್ತವೆ. ಸೊ ಈಗಾಗಲೇ ಮಲೆನಾಡಲ್ಲಿ ಸಿಂಪರಣೆ ಮಾಡೋದು ತುಂಬಾ ಕಷ್ಟಕರವಾಗಿರ್ತದೆ. ಸೊ ಇತ್ತೀಚೆಗೆ ಒಂದು ಹೈಟೆಕ್ ಸ್ಪ್ರೇಯರ್ಸ್ ಅಂತ ಬಂದಿದ್ದಾವೆ, ಆ ದೋಟಿ ಸ್ಪ್ರೇಯರ್ ಅಂತೇಳಿ. ಆ ದೋಟಿ ಸ್ಪ್ರೇಯರ್ ಮುಖಾಂತರ ಅದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥ ಶಿಲೀಂಧ್ರ ನಾಶಕಗಳನ್ನು ನಾವು ಸಿಂಪರಣೆ ಮಾಡಿದ್ದಾದ್ರೆ ಈ ಅಡಿಕೆಗೆ ಬರ್ತಕ್ಕಂಥ, ಡಾಕ್ಟರ್ ತಾವು ಹೇಳ್ದಂಗೆ ಅವು ತುಂಬಾ ಎತ್ತರವಾದ ಮರಗಳಿರ್ತವೆ, ನಮ್ಮ ರೈತರಿಗೆ ಅದರ ನಿರ್ವಹಣೆ ಕಷ್ಟ ಆಗುತ್ತೆ, ಕೂಲಿ ಕಾರ್ಮಿಕರು ಕೂಡ ಸಿಗೋದಿಲ್ಲ, ಒಬ್ರು ಇಬ್ರು ಮನೆಯವರೇ ಇರ್ತಾರೆ, ಅವರೇ ನಿರ್ವಹಣೆ ಮಾಡ್ಕೊಳ್ಳೋಕು ಈಗ ಅವಕಾಶ ಇದೆ ಅಂತ ತಾವು ಹೇಳ್ತಾ ಇದ್ರಿ. ಸ್ಪ್ರೇಯರ್ ಬಂದಿದೆ ಅಂತ ಕೆಳಗಿಂದಾನೆ ನಿಂತು ನಾವು ಆ ಹೈಟ್ ಗೆ ನಾವು ಸಿಂಪರಣೆ. ಎಷ್ಟು ಎತ್ತರ ತನಕ ಅದು? ಸಾಮಾನ್ಯವಾಗಿ 15-20 ಮೀಟರ್ ವರೆಗೂ ನಾವು ಅಡಿಕೆ ಮರಗಳಿಗೆ ಅಂದ್ರೆ ಅಡಿಕೆ ಮರ ಎಷ್ಟು ಎತ್ತರಕ್ಕೆ ಬೆಳೀತಾವೋ ಅಷ್ಟು ಎತ್ತರಕ್ಕೆ ಹೋಗ್ತಕ್ಕಂಥ ದೋಟಿಗಳು ನಮ್ಮದಾಗ್ಲಿ ಎಲ್ಲಿ ಸಿಗ್ತದೆ? ನಮ್ಮ ಸಾಮಾನ್ಯವಾಗಿ ಈ ಹೈಟೆಕ್ ಮೆಷಿನರಿ ಅಂಗಡಿಗಳಲ್ಲಿ ಇವು ಸಿಗ್ತವೆ. ಈಗಾಗಲೇ ಬಂದಿದೆ ಈಗಾಗಲೇ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಉಪಯೋಗಿಸಿ ರೈತರಿಗೆ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ ಸಹ ಇದನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಅರಸೀಕೆರೆಯಲ್ಲಿರ್ತಕ್ಕಂಥ ತೋಟಗಾರಿಕಾ ಸಂಶೋಧನೆ ಅಂದ್ರೆ ತೆಂಗು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರದಲ್ಲಿ ರೈತರಿಗೆ ಇದರ ಬಗ್ಗೆ ಅರಿವನ್ನ ಮೂಡಿಸಿ ಈಗಾಗಲೇ ರೈತರು ಅದನ್ನ ಪಾಲಿಸ್ತಾ ಇದ್ದಾರೆ. ತುಂಬಾ ಸಂತೋಷ. ಅನೇಕ ರೈತರು ಬಳಸ್ಕೊಂಡಿದ್ದಾರೆ, ಇನ್ನೂ ಹೆಚ್ಚಿನ ರೈತರು ಈ ಒಂದು ಅರಿವನ್ನು ತಂದುಕೊಂಡು ತಮ್ಮ ಹೊಲದಲ್ಲೂ ಕೂಡ ಇದನ್ನು ಬಳಸ್ರಿ ಅಂತ ನಾವು ಕೂಡ ಸಲಹೆ ನೀಡ್ತೇವೆ. ಸೊ ಈಗಾಗಲೇ ಹೇಳ್ದಂಗೆ ನೀವು ಬಸವನಹುಳ ಬಗ್ಗೆ ಮಾತಾಡ್ತಾ ಇದ್ರಿ, ಬಸವನಹುಳು ಸಾಮಾನ್ಯವಾಗಿ ಎಲ್ಲಾ ತೋಟಗಾರಿಕಾ ಬೆಳೆಗಳಿಗೂ ಇದು ಹಾನಿಯನ್ನು ಉಂಟು ಮಾಡ್ತದೆ, ಅದೇ ರೀತಿ ಅಡಿಕೆಗೂ ಸಹ ಇದು ಹಾನಿಯನ್ನು ಉಂಟು ಮಾಡ್ತದೆ. ಸೊ ಇದನ್ನು ಹತೋಟಿ ಮಾಡ್ಕೋಬೇಕಾದ್ರೆ 1 ಹೆಕ್ಟೇರ್ಗೆ 1.25 ಕೆಜಿ ಅಕ್ಕಿ ತೌಡು ಅಥವಾ 25 ಕೆಜಿ ಗೋಧಿ ತೋಡನ್ನು ತಗೋಬೇಕು. ಆ ತೌಡಿನ ಜೊತೆ 5 ಕಿಲೋಗ್ರಾಂ ಬೆಲ್ಲ ಮತ್ತು ತಕ್ಕ ಮಟ್ಟಿಗೆ ನೀರನ್ನ ಹಾಕಿ ಬೆರೆಸಿ 24 ಗಂಟೆ ಮುಗ್ಗಲು ಮರಕ್ಕೆ ಬಿಡಬೇಕು. ಮಾರನೇ ದಿವಸ ಸಂಜೆ ಯಾವ್ದಾದ್ರು ಒಂದು ಕೀಟನಾಶಕ, ಉದಾಹರಣೆಗೆ ಇಂಡಾಕ್ಸೋ ಕಾರ್ಬನ್ ತಂದ ಕೀಟನಾಶಕ ಬರುತ್ತೆ, 1 ಕೆಜಿಗೆ 1.5 ಗ್ರಾಂನಂತೆ ಹಾಕೊಂಡು ನೀವು ತೋಟಗಳ ಸಾಲುಗಳ ಮಧ್ಯೆ ಇದನ್ನು ಎರಚಿದ್ದೆ ಆದ್ರೆ ಈ ಬಸವನಹುಳುಗಳನ್ನ ನಾವು ಹತೋಟಿ ಮಾಡಬಹುದು. ಸೊ ಇನ್ನೊಂದು ಸುಲಭವಾದ ಇದಂದ್ರೆ ಚೆನ್ನಾಗಿ ಹಣ್ಣಾಗಿರ್ತಕ್ಕಂಥ ಪಪ್ಪಾಯನ ನೀವು ತೋಟಗಳ ಮಧ್ಯೆ ಅಲ್ಲಲ್ಲಿ ಹಾಕಿದ್ದೆ ಆದ್ರೆ ಆ ವಾಸನೆ ಹಿಡ್ಕೊಂಡು ಬಂದು ಅವು ತಿನ್ನಕ್ ಬರ್ತವೆ. ನೀವು ಮ್ಯಾನ್ಯುಲ್ ಆಗಿ ಅವುಗಳನ್ನ ಕಲೆಕ್ಟ್ ಮಾಡಿ ಸಹ ನಾವು ಅದನ್ನ ನಾಶ ಪಡಿಸ್ತೀವಿ. ಅಂದ್ರೆ ತಾವು ಈಗ ಅಡಿಕೆ ತೋಟದಲ್ಲಿ ಪಪ್ಪಾಯಿ ಗಿಡ ಅಲ್ಲಲ್ಲಿ ಬೆಳೆಸೋದ್ರಿಂದ ಉತ್ತಮ ಅಂತೀರಿ? ಅಂದ್ರೆ ಅಡಿಕೆಯಾಗಿ ಹೋಗ್ತಕ್ಕಂಥ ಬಸವನಹುಳುಗಳೆಲ್ಲ ಪಪ್ಪಾಯ ಬೆಳಕ ಬಂದ್ಬಿಡ್ತವೆ, ಆ ಪಪ್ಪಾಯ ಮರಗಳಿಂದ ನಾವು ಅವುಗಳನ್ನ ಆಯ್ದು ನಾವು ಅದನ್ನ ನಾಶ ಪಡಿಸಬಹುದು. ಈಗ ಡಾಕ್ಟ್ರೆ ಕೊಯ್ಲು ಬಗ್ಗೆ ಹೇಳಿ, ಅಡಿಕೆನ ಯಾವಾಗ ಕಟಾವು ಮಾಡಬೇಕಾಗುತ್ತೆ, ಕೊಯ್ಲು ಯಾವಾಗ ಮಾಡಿದ್ರೆ ಉತ್ತಮ? ಯಾಕಂದ್ರೆ ಈ ಒಂದೊಂದು ಪ್ರದೇಶದಲ್ಲಿ ಅಡಿಕೆ ನಿರಂತರವಾಗಿ ಬೆಳೆದಂಗ ಅನಿಸ್ತದೆ, ಅಡಿಕೆ ಕೆಂಪಾಗ್ಬಿಡ್ತದೆ, ಅದು ಬೆಳೆದಿದ್ಯೋ ಅಂತೇಳಿ ರೈತರು ತೆಗೆದು ಬಿಡ್ತಾರೆ, ಮತ್ತೆ ಕೆಲವೊಂದು ಕಾಯಿಗಳಿರ್ತವೆ ಅವನ್ನ ತೆಗೆದು ಅದು ಬೇಯಿಸ್ತಾರೆ. ಹೇಗೆ ಮಾಡಿದ್ರೆ ಉತ್ತಮ ಅಂತೀರಿ ಅಡಿಕೆನ ಬೆಳೆನ ಒಂದು ಕೊಯ್ಲನ್ನ ಹೆಂಗ್ ಮಾಡಬೇಕು? ಸಾಮಾನ್ಯವಾಗಿ ಅಡಿಕೆಯಲ್ಲಿ ನವೆಂಬರ್ ಇಂದ ಮಾರ್ಚ್ ತಿಂಗಳ ಅವಧಿಯಲ್ಲಿ ಅಡಿಕೆ ಕೊಯ್ಲಿಗೆ ಬರ್ತದೆ. ಆರರಿಂದ ಏಳು ತಿಂಗಳ ಅವಧಿ ಹಸಿ ಅಡಿಕೆಯನ್ನ ಸುಲಿದು ಕತ್ತರಿಸಿ ಬೇಯಿಸಿ ಒಣಗಿಸ್ತಾರೆ. ಇದಲ್ಲದೆ ಹಣ್ಣಾದ ಅಡಿಕೆಯನ್ನು ಕೊಯ್ಲು ಮಾಡಿ ಒಣಗಿಸುವ ಮೂಲಕ ಚಾಲಿಯನ್ನು ತಯಾರಿಸಲಾಗ್ತದೆ. ಈ ಕ್ರಮಗಳನ್ನು ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲಿ ರೈತರು ಅನುಸರಿಸ್ತಾ ಇದ್ದಾರೆ. ಇನ್ನು ಬೇಯಿಸಿದ ಅಡಿಕೆಯಾದಲ್ಲಿ ಪ್ರತಿ ಹೆಕ್ಟೇರ್ಗೆ ಸುಮಾರು 1,150 ರಿಂದ 1,500 ಕಿಲೋಗ್ರಾಂ ಮತ್ತು ಚಾಲಿಯಾದಲ್ಲಿ 2,000 ಕಿಲೋಗ್ರಾಂ ಇಳುವರಿನ ನಿರೀಕ್ಷಿಸಬಹುದು. ಸೊ ಈ ರೀತಿ ನಾವು ನವೆಂಬರ್ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಅಡಿಕೆನ ನಾವು ಕೊಯ್ಲನ್ನು ಮಾಡಬಹುದು. ತುಂಬಾ ಸಂತೋಷ ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಕೆಎಂ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಅಡಿಕೆ ಬೆಳೆ ಬೇಸಾಯದಲ್ಲಿ ಯಾವ್ಯಾವ ಸುಧಾರಿತ ತಳಿಗಳಿದ್ದಾವೆ ಮತ್ತೆ ಯಾವ್ಯಾವ ರೋಗಗಳು ಅಡಿಕೆಗೆ ಬರ್ತಾ ಇದಾವೆ ಮತ್ತೆ ಅವುಗಳ ನಿರ್ವಹಣೆಯನ್ನು ಹೆಂಗ್ ಮಾಡಬೇಕು ಮತ್ತೆ ಅಡಿಕೆಯ ಮಧ್ಯದಲ್ಲಿ ಯಾವ್ಯಾವ ತರಹದ ಅಂತರ್ ಬೆಳೆಯನ್ನು ತಾವು ಬೆಳಿಬಹುದು, ಹೀಗೆ ಒಂದೊಂದಾಗಿ ನಮ್ಮ ರೈತ ಬಾಂಧವರಿಗೆ ಸೂಕ್ತವಾದ ಮಾಹಿತಿಯನ್ನು ಒದಗಿಸಿದ್ದೀರಿ. ಅದಲ್ಲದೆ ಅಡಿಕೆಯ ಕಟಾವಿಗೂ ಕೂಡ ದೋಟಿ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಟ್ರಿ. ಈಗ ದೋಟಿ ಎಲ್ಲೆಲ್ಲಿ ಸಿಗುತ್ತೆ ಇನ್ನೊಮ್ಮೆ ಹೇಳ್ಬಿಡಿ ನಮ್ಮ ರೈತರಿಗೆ. ಸೊ ನಮ್ಮ ಅರಸೀಕೆರೆಯಲ್ಲಿರತಕ್ಕಂಥ ತೆಂಗು ಮತ್ತು ಅಡಿಕೆ ಸಂಶೋಧನಾ ಕೇಂದ್ರದಿಂದ ನೀವು ಮಾಹಿತಿ ಪಡ್ಕೋಬಹುದು. ಅದಲ್ಲದೆ ಹೈಟೆಕ್ ಪ್ರೇಯರ್ ಸಿಗ್ತಕ್ಕಂಥ ಅಂಗಡಿಗಳಲ್ಲೂ ಸಹ ನೀವು ಇದನ್ನ ತಕ್ಕೋಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರಿಂದ ಬೇಕು, ಅವ್ರ ನಂಬರ್ ಅನ್ನ ನಮ್ಗೆ ಕೊಡ್ರಿ ಅಂತ ಕೆಲವು ರೈತರು ಹೇಳಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ. ಸೊ ನನ್ನ ಹೆಸರು ಡಾಕ್ಟರ್ ಶ್ರೀನಿವಾಸ ರೆಡ್ಡಿ ಅಂತೇಳಿ, ನಾನು ಕೀಟಶಾಸ್ತ್ರ ಪ್ರಾಧ್ಯಾಪಕನಾಗ್ಲಿ ಕೃಷಿ ವಿಜ್ಞಾನ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮೊಬೈಲ್ ಸಂಖ್ಯೆ 9916169685 9916169685. ಇನ್ನೊಮ್ಮೆ ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ಕೃಷಿ ರಂಗದಲ್ಲಿ ಇದುವರೆಗೂ ಅಡಿಕೆ ಬೆಳೆಗಳ ಸುಧಾರಿತ ಬೇಸಾಯ ಕ್ರಮಗಳ ಕುರಿತು ಡಾ ಶ್ರೀನಿವಾಸ ರೆಡ್ಡಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ ಗೌಡ. ಜನಪದ ಸಂಗೀತ ಕಾರ್ಯಕ್ರಮ ರಾಮನಗರ ತಾಲೂಕು ಅಂಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ಡೊಳ್ಳು ಕುಣಿತದ ವಾದನ.